ಆ ನಂಜಾಣು ರೋಗವನ್ನು ಕೂಡ ಇದು ಹರಡಿಸ್ತದೆ. ಅದಕ್ಕೆ ವೆಕ್ಟರ್ ಅಂತ ಕರಿತೀವಿ ನಾವು. ಈಗ ಒಂದು ಗಿಡದಲ್ಲಿ ರೋಗ ಬಂತಂದ್ರೆ ಆ ರೋಗವನ್ನ ಇನ್ನೊಂದು ಆರೋಗ್ಯಪೂರ್ಣವಾದಂತ ಗಿಡಕ್ಕೆ ವರ್ಗಾವಣೆ ಮಾಡುತ್ತೆ. ಸೊ ಆ ಒಂದು ಕೆಲಸನೂ ಕೂಡ ಇದು ಮಾಡೋದ್ರಿಂದ ಇದ್ರದ್ದು ಒಂದು ಎರಡು ತರನಾದಂತ ಒಂದು ಬಾಧೆ ಅಂತ ಹೇಳ್ಬೋದು. ಒಂದು ತಾನೇ ಉಜ್ಜಿ ರಸ ಏರಿ ಹಾಳು ಮಾಡ್ತಕ್ಕಂಥದ್ದು ಒಂದು, ಅದಲ್ಲದೆ ಇನ್ನೊಂದು ರೋಗವನ್ನು ಹರಿಸ್ತಕ್ಕಂಥದ್ದು ಇನ್ನೊಂದು. ಸೊ ಈ ರೀತಿಯಲ್ಲಿ ಇದು ಒಂದು ಎಕನಾಮಿಕಲಿ ಒಂದು ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಸೊ ಇದು ಈ ರೀತಿ ನಮಗೆ ಕಾಣುತ್ತದೆ. ಸೊ ಇದು ಅಲ್ಲದೆ ಇನ್ನೊಂದು ಒಂದು ರಸಾಯನ ಕೀಟ ಅಂತಂದ್ರೆ ಆ ಹಸಿರು ಜೀವಿಗಳು ಅಂತಕ್ಕಂಥದ್ದು. ಈ ಹಸಿರು ಜೀವಿಗಳನ್ನ ನಾವು ಎಂಪೋಸ್ಕಾ ಕೆರಿ ಅಂತಕ್ಕಂಥ ಒಂದು ವೈಜ್ಞಾನಿಕ ಹೆಸರಿಂದ ನಾವು ಕರಿತೇವೆ. ಇದು ಒಂದು ವೆಜ್ ಶೇಪ್ ಅಂತಂದ್ರೆ ಒಂಥರ ಅದರ ಬೆನ್ನು ಏನಾಗಿರುತ್ತೆ ಅಂತಂದ್ರೆ ತ್ರಿಕೋನ ಆಕಾರದಲ್ಲಿ ಇರ್ತದೆ, ಹಸಿರು ಬಣ್ಣದಲ್ಲಿ ಇರ್ತದೆ. ಇದು ತ್ರಿಪ್ಸ್ಗಿಂತ ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾಗಿರ್ತದೆ. ನಾವು ಆರಾಮಾಗಿ ನೋಡಬಹುದು, ಈಸಿಯಾಗಿ ಸುಲಭವಾಗಿ ಕಣ್ಣಿಗೆ ಕಾಣಿಸ್ತದೆ. ಸಾಮಾನ್ಯವಾಗಿ ಎಲೆ ಮೇಲೆ ಕೂತ್ಕೊಂಡು ಕೂಡ ಎಲೆ ಯಾವ್ದು ಅಥವಾ ಕೀಟ ಯಾವ್ದಂತ ನಮಗೆ ಅಲ್ಲಿ ಒಂದಿಷ್ಟು ವ್ಯತ್ಯಾಸ ಕಾಣಲ್ಲ, ಸಡನ್ ಆಗಿ ನಾವು ನೋಡೋದು ಗೊತ್ತಾ ಅದು ಕಾಣಲ್ಲ. ಬಟ್ ಆದ್ರೆ ಏನಾಗುತ್ತೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಮೇಲೆ ಅಥವಾ ಒಂದು ಅನುಭವದ ಮೇಲೆ ಹೇಳ್ಬೋದು. ಮತ್ತೆ ರೈತರಿಗೆ ಹೇಳಿದೆ ಅಂತಂದ್ರೆ ಅದು ಹಾರುತ್ತೆ ಒಂದು ಸಸ್ಯದಿಂದ. ಈಗ ನಾವು ಶೇಂಗಾ ಹೊಲದಲ್ಲಿ ಅಥವಾ ನೆಲಗಡ್ಲೆ ಹೊಲದಲ್ಲಿ ಹಿಂಗ ನಾವು ಎದ್ದು ಹಾರತಾ ಇರ್ತದೆ, ಎದ್ದು ಹಾರದಾಗ ಅದು ಎಲ್ಲಿ ಹೋಗುತ್ತಲ್ಲ ಅಂತ ಒಂದು ಹುಳನ ಅದು ಹೋಗಿ ಕುಂತ ಜಾಗ ನೋಡ್ಬಿಟ್ರೆ ಅದು ನಮಗೆ ಪಕ್ಕ ಕಣ್ಣಿ ಕಾಣುತ್ತದೆ. ಒಂದಷ್ಟು ಸ್ವಲ್ಪ ಹೊತ್ತಾದ ನಂತರ ಅಲ್ಲಿ ಏನು ತನ್ನ ಕಾರ್ಯ ವೈಖರಿಯನ್ನಲ್ಲಿ ಮೂಡಿಸಿದೆ ಅನ್ನೋದು ಗೊತ್ತಾಗುತ್ತೆ. ರೈತರು ಏನ್ ಮಾಡ್ಬೇಕು, ಎದ್ದು ಹಾರೋತ ಒಂದು ಕೀಟನ ಅದು ಎಲ್ಲಿ ಕುಂದಿರುತ್ತೆ ಅಂತಕ್ಕಂದ್ರೆ ಸ್ವಲ್ಪ ನೋಡ್ಬೇಕು, ಅವರು ಗಮನಿಸಬೇಕು. ಆ ಗಮನಿಸಬೇಕಾದ್ರೆ ಏನಾಗುತ್ತೆ, ಅದು ಕುಂದಿರ್ತದ ಗೊತ್ತಾಗುತ್ತಲ್ಲ, ಅವಾಗ ಅದು ನಾನು ಹೇಳಿದಂತ ಲಕ್ಷಣಗಳ ಒಂದು ಹುಳ ಆ ಚಿಹ್ನೆಗಳು ಕಾಣಿಸ್ತದೆ. ಸೊ ಇದು ಹಸಿರು ಜೀವಿಗಳು ಅಂತ ಕಾಣಬಹುದು. ಮತ್ತೆ ಇದು ಏನಂದ್ರೆ ಎಲೆ ಕೆಳಭಾಗದಲ್ಲಿ ಇದು ಇರೋದು, ಇದು ಏನ್ ಮಾಡುತ್ತೆ, ಇದು ಕೂಡ ರಸ ಇರುತ್ತೆ, ರಸ ಇರೋದು ಒಂದು. ಆಮೇಲೆ ಇದು ತನ್ನ ಮೊಟ್ಟೆಗಳನ್ನ ಅದೇನು ಮಿಡ್ರಿಬ್ ಅಂತ ಕರಿತೇವಲ್ಲ ಆ ನರ, ಆ ಎಲೆಯ ನರದ ಒಳಗಡೆ ತೂರಿಸ್ತತೆ. ಸೊ ಈ ತರ ತೂರಿಸೋದ್ರಿಂದ ಒಳಗಡೆನೆ ಮೊಟ್ಟೆಗಳನ್ನ ಒಳಗಡೆ ಇಡುತ್ತೆ, ಮೊಟ್ಟೆಗಳನ್ನ ಒಳಗಿಡೋದ್ರಿಂದ ಇದು ತರ ಒಂದು ರೀತಿಯಲ್ಲಿ ಡ್ಯಾಮೇಜ್ ಆಗುತ್ತೆ ಸಸ್ಯಕ್ಕೆ, ಅದು ಒಳಗಿನ ಪ್ರಕ್ರಿಯೆ ತೊಂದರೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಹಾಪರ್ ಬರ್ನ್ ಅಥವಾ ಏನಾದ್ರು ಒಂಥರ ಸುಟ್ಟಂತೆ ಕಾಣುತ್ತೆ. ಮತ್ತೆ ಒಂದು ತೀವ್ರವಾದಂತ ಅದರದ್ದು ಏನಾದ್ರು ಆ ಲಕ್ಷಣಗಳು ಅಥವಾ ಅದರ ಒಂದು ಬಾಧೆ ಇದ್ದಂತ ಸಂದರ್ಭದಲ್ಲಿ ಎಲೆಯ ಅಂಚಿನಿಂದ ಈ ಎಲೆಯ ಒಂದು ಹೊರಗಡೆ ನೋಡಿದಾಗ ವಿ ಆಕಾರದಲ್ಲಿ ಒಂದು ಸುಟ್ಟಂತೆ ಅಥವಾ ಹಳದಿ ಅಥವಾ ಕಂದು ಬಣ್ಣದ ಒಂದು ಮಚ್ಚೆಯನ್ನು ಕಾಣಬಹುದು ನಾವು ಈ ಒಂದು ಹಸಿರು ಜೀವಿಗಳದ್ದು. ಸೊ ಇದೇನಾಗುತ್ತೆ, ಜಾಸ್ತಿ ಆದಾಗ ಏನಾಗುತ್ತೆ, ಪೂರ್ತಿ ಎಲೆ ಆವರಿಸಿಕೊಂಡು ಆ ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಏನಿರುತ್ತೆ ಅದರ ಒಂದು ತೊಡಕಾಗುತ್ತೆ. ಅವಾಗ ಏನಾಗುತ್ತೆ, ಒಂದು ಬೆಳೆಯ ಒಂದು ಬೆಳವಣಿಗೆ ಕುಂಠಿತವಾಗಿ ಮುಂದೆ ಹೂವು ಅಥವಾ ಬಾರಂಗಿ ಬಿಡ್ತಕ್ಕಂಥದ್ದು ಎಲ್ಲ ಕಡಿಮೆ ಆಗುತ್ತೆ. ಡಾಕ್ಟರ್, ಈಗ ಹೇಳಿದ್ರಿ ಒಂದು ಸಸ್ಯದಿಂದ ಮತ್ತೊಂದು ಸಸ್ಯಕ್ಕೆ ಇವು ಜಂಪ್ ಆಗ್ತವೆ, ಮತ್ತೊಂದು ಸಸ್ಯವನ್ನು ಹಾಳು ಮಾಡಲಿಕ್ಕೆ ಇವು ಪ್ರೇರಣೆಯನ್ನ ಬಹಳ ಅಷ್ಟೇ ಸಮರ್ಥವಾಗಿರ್ತಾವೆ. ಇಂಥ ಹುಳಗಳ ತಡೆಯನ್ನ ಯಾವ್ಯಾವ ರೀತಿಯಲ್ಲಿ ವೈಜ್ಞಾನಿಕ ದೃಷ್ಟಿಯಲ್ಲಿ ನಾವು ಅದನ್ನು ನಿವಾರಣೆ ಮಾಡಬಹುದು ಅನ್ನೋದನ್ನ. ಅದೇ ಇವೇನ ರಸಾಯನ ಕೀಟಗಳು ತ್ರಿಪ್ಸ್ ಇರ್ಬೋದು, ಮತ್ತೆ ಏನು ಹಸಿರು ಜೀವಿಗಳಂದ್ವಿ, ಇವೆಲ್ಲ ಏನದಾವಲ್ಲ, ಇವು ತಾವೆಳೆದಂಗೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹರಡ್ತಕ್ಕಂಥವು. ಇವಲ್ಲದೆ ಇನ್ನೊಂದೆರಡು ಬರ್ತವೆ, ಅಂದ್ರೆ ಕೆಲವೊಂದ್ಸಲ ಬಿಳಿ ನೋಣ ಅಂತ ಬರುತ್ತೆ ಸಸ್ಯ ಏನು, ಇವು ಕೂಡ ರಸಾಯನ ಕೀಟಗಳು, ಇವು ಕೂಡ ಬಾಧೆ ಮಾಡ್ತಕ್ಕಂಥವೆ. ಸೊ ಇವು ಅಷ್ಟೊಂದು ಸಂದರ್ಭ ಅಷ್ಟೊಂದು ಜಾಸ್ತಿ ಬೆಳೆ ಮೇಲೆ ಪ್ರಭಾವ ಬೀರೋದಿಲ್ಲ. ಸೊ ತಾವು ಹೇಳಿದಂಗೆ ಈಗ ಇವು ಯಾವ ರೀತಿ ಇವುಗಳನ್ನ ಹತೋಟಿ ಮಾಡುವ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಈಗ ಥ್ರಿಪ್ಸು ಏನು ಹೇಳಿದೆ, ಅದು ಒಂದು ಬಡ್ ನೆಕ್ರೋಸಿಸ್ ಅಂತಕ್ಕಂಥ ಅಥವಾ ನಂಜಾಣು ರೋಗವನ್ನು ಹರಡುತ್ತದಂತೆ. ಅಂಥ ಬಾಧೆಗೊಂಡಂಥ ಗಿಡಗಳನ್ನು ಕಿತ್ತಾಕ್ಬೇಕು. ಎಲ್ಲೆಲ್ಲಿ ಅಂಥ ಗಿಡಗಳ ಒಂದು ಚಿಹ್ನೆ ಕಾಣ್ತಾವಲ್ಲ, ಅವು ಹೆಂಗಿರ್ತಾವೆ ಅಂದ್ರೆ ಚಿಹ್ನೆ ಗಿಡಗಳು ಸಣ್ಣ ಗಿಡಗಳಾಗಿರ್ತಾವೆ, ಅವು ಎಲೆಗಳು ತುಂಬ ಚಿಕ್ಕದಿರ್ತವೆ ಗಾತ್ರದಲ್ಲಿ. ಈ ಆರೋಗ್ಯವಾದಂಥ ಗಿಡಗಳ ಎಲೆಗಳು ಸಂಪೂರ್ಣವಾಗಿ ಅಗಲವಾಗಿ ಇರ್ತವೆ, ಎಲೆಗಳು ನಾರ್ಮಲ್ ಆಗಿರ್ತವೆ. ಈ ಬಾಧೆಗೊಂಡಂಥ ಗಿಡಗಳೇನಿರ್ತಾವಲ್ಲ, ಇವು ಒಂಥರ ಸಣ್ಣದಾಗಿ ಇಲಿ ಕಿವಿಗಳು ಏನಿರ್ತಾವೆ ಸಣ್ಣದಾಗಿ ಆ ಥರ ಕಾಣ್ತವೆ. ಮತ್ತೆ ತುಂಬಾ ಗಿಡದಿರ್ತದೆ, ಗಿಡ್ಡಾಗಿರುತ್ತೆ. ಮತ್ತೆ ಇದು ಹೂ ಬಿಡಲ್ಲ, ಮತ್ತೆ ಬಾರಂಗಿ ಎಲ್ಲ ತಗೊಂಡ್ರೆ ಕಾಯಿ ಬಿಡಲ್ಲ. ಸೊ ಈ ರೀತಿ ಏರುಪೇರ್ ಆಗಿರ್ತದೆ, ವ್ಯತ್ಯಾಸ ಆಗಿರ್ತದೆ, ಹಾಗಾಗಿ ಬೆಳೆ ಒಂದು ಪೈರು ಹಾಳಾಗಿರ್ತದೆ ಹಾಳಾಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಅದು ಬೆಳವಣಿಗೆ ಕುಂಠಿತ ಇರ್ತಲ್ಲ, ಅಂತ ಗಿಡಗಳನ್ನ ಏನ್ಬೇಕು ಮಾಡ್ಬೇಕು, ರೈತರು ಕಿತ್ತು ಆ ಹೊಲದಿಂದ ದೂರ ಹಾಕ್ಬೇಕು. ಆದ್ರೆ ಹೊಲದಿಂದ ದೂರ ಹಾಕ್ಬೇಕು ಅಥವಾ ಸುಟ್ಟಾಕ್ಬೇಕು, ಯಾಕಂದ್ರೆ ಈಗಾಗಲೇ ಅಲ್ಲಿ ಒಂದು ಕೀಟ ಅಲ್ಲಿ ಶೇಖರಣೆಗೊಂಡಿರ್ತದೆ, ತನ್ನ ವಂಶಾವಳಿ ಮೊಟ್ಟೆಗಳನ್ನು ಕೂಡ ಅಲ್ಲಿ ಇಟ್ಟಿರ್ತದೆ. ಖಂಡಿತ, ಸುಟ್ಟಾಕಿದ್ರೆ ಇನ್ನೂ ಉತ್ತಮ, ಸುಟ್ಟಾಕಿದ್ರೆ ನಮ್ಮ ರೈತ ಬಂದವರು ತುಂಬಾ ಒಳ್ಳೆಯ ಇದು. ಆದ್ರೆ ಕೀಳ್ಬೇಕಾದ್ರೆ ಇನ್ನೊಂದು ಕ್ರಮ ಅನ್ಸರ್ಸು, ಸಿಂಪಡಣೆ ಮಾಡಿ ಕೇಳೋದು ಬಹಳ ಮುಖ್ಯ. ಸಿಂಪಡಣೆ ಮಾಡಿ ಯಾಕೆ ಕೇಳ್ಬೇಕಂತ ಅಂದ್ರೆ, ನಾನು ಸಿಂಪಡಣೆ ಮಾಡಿದಾಗ ಆ ಕೀಟಗಳು ಅದ್ರಲ್ಲಿ ಇದ್ದಂತವು ಅವು ಮಂಪುರು ಇರ್ತಾವ, ಅಂದ್ರೆ ಮಬ್ಬಾಗಿರ್ತಾವ, ಎದ್ದಾರಲ್ಲ. ಸೊ ನಾವೇನು ಸುಲಭವಾಗಿ ಕಿತ್ತು ಹೊರಗೆ ಹಾಕ್ಬೋದು, ಅವು ಚೆನ್ನಾಗಿದ್ದ ಗಿಡಗಳು ಇದ್ದಾಗ ಕಿತ್ತರೆ ಏನಾಗುತ್ತೆ. ಸೊ ಹಾಗಾಗಿ ಏನ್ ಮಾಡ್ಬೇಕು, ಕೇಳೋದಕ್ಕಿಂತ ಪೂರ್ವದಲ್ಲಿ ರೈತರು ಏನ್ ಮಾಡ್ಬೇಕು, ಸಿಂಪಡಣೆ ಮಾಡಿ ಕಿತ್ತರೆ ಬಹಳ ಒಂದು ಎಫೆಕ್ಟಿವ್ ಆಗಿ ನಾವು ಅದನ್ನ ತಡೆಗಟ್ಟಬಹುದು. ಇದಲ್ಲದೆ ಕೆಲವೊಂದು ಜೈವಿಕವಾಗಿ ನಾವು ನಿರ್ವಹಣೆ ಮಾಡೋಕ್ಕೆ ಈ ರಸಾಯನ ಕೀಟಗಳ ಸಾಧ್ಯತೆ ಇದೆ. ಜೈವಿಕವಾಗಿ ಅಂತಂದ್ರೆ ಕೆಲವೊಂದು ಬೆಳೆಗಳಲ್ಲಿ ನ್ಯಾಚುರಲ್ ಆಗಿ, ಅಂದ್ರೆ ಪರಿಸರದಲ್ಲೇನೆ ಕೆಲವೊಂದು ಪರತಂತ್ರ ಜೀವಿಗಳು ಅಥವಾ ಪರಭಕ್ಷಕ ಜೀವಿಗಳು ಅವು ಇರ್ತವೆ. ಅವು ಆ ಒಂದು ಕೀಟವನ್ನು ತಿಂದು ಅಲ್ಲಿ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾದಂಥ ಒಂದು ನ್ಯಾಚುರಲ್ ಫಿನಾಮಿನಾ ಅದು, ಅಂದರೆ ಸಾಮಾನ್ಯ ಪ್ರಕೃತಿ ನಿಯಮ ಅದು. ಸೊ ಹಾಗಾಗಿ ಅಂಥ ಒಂದು ಕೀಟಗಳನ್ನು ಅಂದರೆ ಈಗ ಲೇಡಿ ಬರ್ಡ್ ಬಿಟ್ಲ್ ಅಂತ ಕರಿತೀವಿ, ಅಂದ್ರೆ ದುಂಬಿಯ ಒಂದು ಇದು, ಅಥವಾ ಶಿವನ ಕುದುರೆ ಅಂತ ಹೇಳ್ತೀವಿ ನಾವು, ಈ ಥರ ಡ್ರ್ಯಾಗನ್ ಫ್ಲೈ ಅಂತಂದ್ರೆ ಈಗೇನೋ ಒಂಥರ ರಾಕೆಟ್ ಟೈಪ್ ಹಾರಾಡ್ತಾವಲ್ಲ ಅಂಥ ಹುಳುಗಳು, ಇವೆಲ್ಲ ಏನಂದ್ರೆ ಇವು ಪರಭಕ್ಷಕ ಕೀಟಗಳು. ಇವು ಎಲ್ಲ ಈ ರಸಾಯನ ಕೀಟಗಳನ್ನ ತಿನ್ನುವಂಥ ಒಂದು ಇದಿದೆ, ಅವಕ್ಕೆ ಗುಣ ಇದೆ. ಸೊ ಹಾಗೆ ಅಂಥ ಜೀವಿಗಳನ್ನು ನಾವು ಆದಷ್ಟು ಕನ್ಸರ್ವ್ ಮಾಡಬೇಕು, ಅಂದರೆ ಅವುಗಳಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ನಾವು ಆ ಬೆಳೆಯನ್ನು ಬಿಡ್ಬೇಕು ನಾವು, ಅಂದರೆ ಹೆಚ್ಚು ಸ್ಪ್ರೇ ಮಾಡ್ದಂಗೆ, ಸ್ಪ್ರೇ ಮಾಡಿದಂಥ ಸಂದರ್ಭದಲ್ಲಿ ಆ ಥರ ಮಾಡಿ ಸಾಧ್ಯವಾದಷ್ಟು ನ್ಯಾಚುರಲ್ ಆಗಿ ಅವನ್ನ ಮಾಡುವಂಥದ್ದು ನಾವು ಇದು ಮಾಡಬೇಕು ಒಂದು. ಆಮೇಲೆ ಇದಲ್ದೇ ಬಿತ್ತುವಂಥ ಸಂದರ್ಭದಲ್ಲಿ ಈ ಸಜ್ಜೆಯನ್ನು ಹಾಕಬೇಕಾಗುತ್ತೆ. ಶೇಂಗಾದ ಸುತ್ತಲೂ ಮೂರ್ನಾಲ್ಕು ಸಾಲು ದಿಂಡು ಸಾಲು ಅಂತಾರೆ, ಅಕ್ಕಡಿ ಸಾಲು ಅಂತ ಹೇಳಿ, ಅಕ್ಕಡಿ ಸಾಲು ಹತ್ತು ಸಾಲಿಗೆ ಒಂದು ಶೇಂಗಾ, ಹತ್ತು ಸಾಲಿಗೆ ಒಂದರಂತೆ ಸಜ್ಜೆ ಹಾಕೋದು ಒಳ್ಳೇದು. ಅಥವಾ ಬಾರ್ಡರ್ ಸುತ್ತಲು ಬ್ಯಾರಿಯರ್ ಕ್ರಾಪ್ ಅಥವಾ ಬಾರ್ಡರ್ ಕ್ರಾಪ್ ಅಂತ ತಡೆಯಾಗಿ ಬೆಳೆ ಅಂತ ಕರಿತೀವಿ. ಈ ತಡೆ ಬೆಳೆಯಾಗಿ ಸಜ್ಜೆಯನ್ನ ಸುತ್ತಲೂ ಒಂದು ಮೂರ್ನಾಲ್ಕು ಸಾಲನ್ನ ಮೇರೆ ಸುತ್ತಲೂ ಹಾಕಂತದ್ದು ಬಹಳ ಒಳ್ಳೇದು. ಅಲ್ಲಲ್ಲಿ ಇದು ಸಾಮಾನ್ಯವಾಗಿ ರೈತ ಬಾಂಧವರು ಬಿತ್ತನೆ ಕ್ರಮದಲ್ಲಿ ಅನುಸರಿಸಬೇಕಾದಂತ ನಿಯಮ ಮಾಡುವಂತ ಸಂದರ್ಭದಲ್ಲಿ ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ. ಇದರಿಂದ ಒಂದಷ್ಟು ಮಟ್ಟಿಗೆ ನಾವು ಕೀಟಗಳನ್ನು ತಡಿಬಹುದು, ಕೀಟಗಳ ಹಾವಳಿಯನ್ನು ಕೂಡ ನಿಯಂತ್ರಿಸಬಹುದು. ನಿಯಂತ್ರಿಸೋದು ಒಂದು. ಆಮೇಲೆ ನಂಜಾಣು ರೋಗ ಹರಡದಂತೆ ಇವು ನಮಗೆ ತಡೆ ಹಿಡಿತದೆ, ಇವು ಒಂದು ಪ್ರಯೋಜನ. ಅದಲ್ಲದೆ ಸಿಂಪರಣೆ ಮಾಡ್ತಕ್ಕಂಥ ಸಂದರ್ಭ ಇದ್ದಾಗ ಬೊಟನಿಕಲ್ಸ್ ಅಂದ್ರೆ ಸಸ್ಯಜನ್ಯ ಕೀಟನಾಶಕಗಳನ್ನು ಸಿಂಪರಣೆ ಮಾಡಬೇಕು. ಉದಾಹರಣೆಗೆ ಬೇವಿನ ಬೀಜದ ಕಷಾಯ, ಬೇವಿನ ಬೀಜದ ಕಷಾಯನ ಈಗ ಮೊದಲಿಗೆ ಏನೇ ಮಾಡ್ಬಿಡ್ತಾರೆ, ರೈತರು ಕೆಮಿಕಲ್ ಸ್ಪ್ರೇ ಮಾಡ್ತಾರೆ, ಅದು ಮಾಡಬಾರ್ದು. ಅದು ನೇರವಾಗಿ ಪರಿಣಾಮಕಾರಿಯಾಗಿ ಅಲ್ಲಿ ಫಲಿತಾಂಶ ಸಿಗದೇ ಇದ್ದಾಗ ಮತ್ತೆ ಪುನಃ ನಮ್ಮ ಈ ಜೈವಿಕ ಇದಕ್ಕೆ ಬರ್ತಾರೆ. ಹಾಗಾಗಿ ಏನ್ ಮಾಡ್ಬೇಕು ಅವರು, ಮೊದಲನೇ ಸಿಂಪರಣೆಯಾಗಿ ಸ್ವಲ್ಪ ಬೇವಿನ ಬೀಜದ ಕಷಾಯ, ಶೇಕಡ ಇದ್ರೆ ಬೇವಿನ ಬೀಜದ ಕಷಾಯ ಮಾಡ್ಬೋದು. ಅಥವಾ ಬೇವಿನ ಔಷಧಿಗಳು ಸಿಗ್ತಾವೆ ಈ ಮಾರ್ಕೆಟಲ್ಲಿ, ನಿಂಬೆಡಿನ್ನು, ನಿಂಬೆ ಸಿಡಿನ್ನು, ನಿಮಾಜಾಲ್, ಈ ತರ ಹಲವಾರು ನಿಮ್ಮ ಬೇಸಡ್ ಕೆಮಿಕಲ್ಸ್ ನಮ್ಮ ಕೃಷಿ ಇಲಾಖೆಯಲ್ಲಿ ಇವತ್ತು ಸರಬರಾಜಿದೆ. ಅವುಗಳನ್ನು ಸುಮಾರು ಲೀಟರ್ಗೆ 2-3 ml ಅಷ್ಟು ಹಾಕಿ ಮೊದಲೇ ಸಿಂಪರಣೆಗೆ ಮಾಡ್ಬೋದು. ಇದಾದ್ಮೇಲೆ ಏನಾದರೂ ಒಂದು ವೇಳೆ ಕೀಟನಾಶಕ ಸಿಂಪರಣೆ ಮಾಡಬೇಕಾದಂತ ಸಂದರ್ಭ ಬಂತಂದ್ರೆ ಅಂತ ಟೈಮಲ್ಲಿ ಕೆಲವೊಂದು ಅಂತರ್ವ್ಯಾಪಿ ಕೀಟನಾಶಕಗಳಿದಾವೆ, ಶಿಫಾರಸು ಮಾಡಿರ್ತಕ್ಕಂಥ ಕೀಟನಾಶಕಗಳಿದೆ. ಅಂತ ಅಂದ್ರೆ ಈಗ ಇಮಿಡಾಕ್ಲೋಪ್ರಿಡ್, ಅದನ್ನ 0.3 ml ಪ್ರತಿ ಲೀಟರ್ ನೀರಿಗೆ, ಅಂದ್ರೆ ಒಂದು 18 ಲೀಟರ್ ಕ್ಯಾನ್ ಅಂದ್ರೆ 18 × 54 ಅಂದ್ರೆ ಒಂದು 5.5 ml ಅಷ್ಟು ಹಾಕ್ಬೇಕು. ಅದೇ ರೀತಿಯಾಗಿ ಥೈಮೆಥಾಕ್ಸಾಮ್ ಅದನ್ನ ಮಾಡ್ಬೋದು. ಸೊ ಈ ರೀತಿಯಲ್ಲಿ ಒಂದು ಅಂತರ್ವ್ಯಾಪಿ ಕೀಟನಾಶಕಗಳನ್ನ ಸಿಂಪಡಣೆಯನ್ನು ಮಾಡ್ಕೋಬೇಕಾಗುತ್ತೆ. ಸೊ ಇವು ಮುಖ್ಯವಾಗಿ ಏನಂದ್ರೆ ಈ ರಸಾಯನ ಕೀಟಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಪದ್ಧತಿಗಳು. ಇದಾದ್ಮೇಲೆ ಇನ್ನು ಎಲೆ ತಿನ್ನ ಹುಳುಗಳು ಅಂತ ಬರ್ತವೆ. ಸೊ ಈ ಎಲೆ ತಿನ್ನ ಹುಳುಗಳಲ್ಲಿ ಮುಖ್ಯವಾಗಿ ಸುರುಳಿ ಪೂಚೆ ಅಂತ ಕರಿತೀವಿ ನಾವು. ಈ ಸುರುಳಿ ಪೂಚೆ ಅಂದ್ರೆ ಇದನ್ನ ನಾವು ವೈಜ್ಞಾನಿಕವಾಗಿ ಅಪ್ಲೋರಿಮ ಮೂಡಿಸಿಲ್ಲ ಅಂತ ಒಂದು ವೈಜ್ಞಾನಿಕ ಹೆಸರಿಂದ ನಾವು ಕರಿತೀವಿ ನಾವು ಅದನ್ನು. ಸೊ ಈ ಕೀಟ ಏನಂತಂದ್ರೆ ಇದು ಒಂದು ಮೈನರ್ ಲೀಫ್ ಮೈನರ್ ಅಂತ ಹಿಂಗೆ ಕರೀತಾರೆ ಇಂಗ್ಲೀಷ್ನಾಗೆ, ಆಂಗ್ಲ ಭಾಷೆಯಲ್ಲಿ. ಇದು ಏನ್ ಮಾಡ್ತದೆ ಅಂದ್ರೆ ಸುರಂಗ ಮಾಡ್ತದೆ. ಈಗ ಮೊದಲೇ ಮೊಟ್ಟೆಯಿಂದ ಬಂದಂತ ಮರಿ ಎಲೆಯ 2 ಪದರಗಳ ಮಧ್ಯೆ ಸೇರ್ಕೊಂಡು ಸುರಂಗವನ್ನು ಕೊರೆಯುತ್ತೆ. ಸುರಂಗನ ಕೊರ್ಕೊಂಡು ನಮಗೆ ರಂಗೋಲಿ ಹುಳ ಅಂತಾನು ಕರ್ತಾರೆ ಕೆಲವೊಂದ್ಸ ರೈತರು. ಎಲೆಗಳ ಮೇಲೆ ಮಚ್ಚೆ ಹಿಂಗೆ ಹಿಂಗೆ ಸುಳಿ ಸುಳಿ ರಂಗೋಲಿ ಹಾಕದಂಗೆ ಆಗಿರ್ತದೆ ಎಲೆಗಳ ಮೇಲೆ ನೋಡಿದಾಗ. ಸೊ ಇದೇನ್ ಮಾಡುತ್ತೆ, ಒಳಗಡೆಯಿಂದ ಮೈನಿಂಗ್ ಮಾಡ್ತದೆ. ಅಂದ್ರೆ ಪತ್ತ ಹರಿತನ ಒಳಗೆ ಹಸಿರು ಭಾಗವನ್ನ ಕೆರೆದು ಕೆರೆದು ತಿಂತದೆ. ಅದು ಎಲ್ಲೆಲ್ಲಿ ತಿನ್ಕಂತ ಇರ್ತದೆ ಆ ದಾರಿ ಏನಾಗುತ್ತೆ, ಒಂಥರ ಬೆಳ್ಳಗ ಆಗುತ್ತೆ ನಮಗೆ. ಅವೇನಾಕವ್ ರಂಗೋಲಿ ಹಾಕಿದಂಗೆ ಕಾಣಿಸ್ತಾವೆ, ಅದಕ್ಕೆ ರಂಗೋಲಿ ಹುಳ ಅಂತ ಕರೀತಾರೆ. ಅಥವಾ ಲೀಫ್ ಮೈನರ್ ಅಥವಾ ಈ ತರ ಸುರುಳಿ ಆಕಾರ ಸುರುಳಿ ಪೂಚಿ ಎಲ್ಲ ಕರೀತಾರೆ. ಇದು ಮೊದಲನೇ ಹಂತದಲ್ಲಿ ಇರ್ತಕ್ಕಂಥದ್ದು. ಇದು ಇದು ಸಾಮಾನ್ಯ ಕಂಡುಬರುವಂತ ಒಂದು ಸನ್ನಿವೇಶ ಮೊದಲನೇ. ಇದು ನಂತರದಲ್ಲಿ ಏನಾಗುತ್ತೆ, ನಂತರದ ಹಂತಕ್ಕೆ ಹೋದಾಗ ಹೊರಗೆ ಬರುತ್ತೆ. ಹೊರಗೆ ಬಂದಂತ ಹುಳು ಏನ್ ಮಾಡುತ್ತೆ, ಎಲೆಗಳನ್ನ ಮಡಚಿಕೊಂಡು ಒಳಗಡೆ ಇದ್ಕೊಂಡು ಅದು ಕೆರ್ಕೊಂಡ್ ಕೆರ್ಕೊಂಡ್ ತಿಂತದೆ. ಎಲೆ ಮುಟ್ರ ಆಗ್ಬಿಡುತ್ತೆ, ಮುದುಡ್ಕೊಂಡ್ಬಿಡುತ್ತೆ. ಸೊ ಒಳಗಡೆ ಇದ್ಕೊಂಡು ಅದು ಹಸಿರು ಭಾಗವನ್ನು ಕೆರ್ಕೊಂಡ್ ತಿಂತದೆ. ತಿಂದ್ಕೊಂಡು ಕೆಲವೊಂದ್ಸರಿ ಅಲ್ಲೇನೆ ಅದು ಇದಾಗಿ ಕೋಶಾವಸ್ಥೆ ಹೊಂದ್ತಕ್ಕಂಥದ್ದು ಅಥವಾ ಕೆಳಗಡೆ ಮಣ್ಣಲ್ಲಿ ಕೋಶಾವಸ್ಥೆ. ಈ ರೀತಿ ಎಲೆ ಪೂರ್ತಿ ಸಂಪೂರ್ಣ ನಾಶವಾದ ನಂತರ ನೇರವಾಗಿ ಅದು ಕಾಂಡಕ್ಕೆ ತನ್ನ ಲಗ್ಗೆಯನ್ನು ಹಿಡ್ತದೆ, ಲಗ್ಗೆ ಹಿಡ್ತದೆ. ಸೊ ಈ ರೀತಿಯಲ್ಲಿ ಏನಾಗುತ್ತೆ, ಇದರ ಒಂದು ಹಾನಿಯಾಗುತ್ತೆ. ಸೊ ಈ ಹಾನಿಯನ್ನು ರೈತರು ಈ ಸಿಂಪರಣೆ ಮಾಡ್ಬೇಕಾಗತ್ತೆ ಒಂದೊಂದು ಸಂದರ್ಭದಲ್ಲಿ. ಈಗ ಸಿಂಪರಣೆ ಮಾಡ್ಬೇಕಾದ್ರೆ ಕೆಲವೊಂದು ಅವ್ರಿಗೆ ಮುಂಜಾಗ್ರತೆ ಬೇಕು. ಇದು ಸಿಂಪರಣೆ ಮಾಡ್ಬೇಕೋ ಬೇಡ, ಸಿಂಪರಣೆ ಮಾಡಿದ್ರೆ ಎಷ್ಟು ಮಟ್ಟಿಗೆ ಆರ್ಥಿಕವಾಗಿ ಸರಿ, ಇವೆಲ್ಲ ಅವ್ರಿಗೆ ಗೊತ್ತಿರಬೇಕು. ಇದಕ್ಕೆ ನಾವೇನು ಹೇಳ್ತೇವೆ, ETL ಅಂತ ಕರಿತೇವೆ, ಅಂದ್ರೆ ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ ಅಂತ, ಅಂದ್ರೆ ಆರ್ಥಿಕ ಹಾನಿ ಮಟ್ಟ ಅಂತ. ಈ ಆರ್ಥಿಕ ಹಾನಿ ಮಟ್ಟ ಏನಂತಂದ್ರೆ ಈಗ ಯಾವ್ದೊಂದು ಬೆಳೆಯಲ್ಲಿ ನಾವು ಸಿಂಪರಣೆ ಮಾಡ್ತೇವೆ ಅಂದ್ರೆ ಅದು ಎಷ್ಟು ಮಟ್ಟಿಗೆ ಸಿಂಪರಣೆ ಮಾಡೋಕೆ ಸರಿ ಇದೆ. ಈಗ ಒಂದೇ ಹುಳು ಇರುತ್ತೆ, ಹೋಗಿ ಒಂದು 500 ರೂಪಾಯಿ ಅಥವಾ 1000 ರೂಪಾಯಿ ಸಿಂಪರಣೆ ಮಾಡ್ತಾರೆ, ಅದು ನೆಸೆಸಿಟಿ ಇರಲ್ಲ, ಅದು ಅದಕ್ಕೆ ಆರ್ಥಿಕವಾಗಿ ಅದೇನು ಸೂಕ್ತ ಅಲ್ಲ ಅದು.

ಬಟ್ಟಲ ಆಕಾರದಲ್ಲೇ ಬರುತ್ತಲ್ಲ, ಈ ಎಲೆ ಮೇಲೆ ಒಂದು ತೂತಿರುತ್ತೆ, ಈ ಎಲೆ ಮೇಲೆ ಒಂದು ತೂತಿರುತ್ತೆ, ಇದು ಸಮಾನಾಂತರದಲ್ಲಿ ಕಾಣುತ್ತೆ. ಸೊ ಈ ರೀತಿ ಎರಡೂ ತೂತುಗಳು ಕರೆಕ್ಟ್ ಆಗಿ ಕಾಣೋದ್ರಿಂದ ಇದು ಕೆಲವೊಂದು ಭಾಗದ ಏನ್ ಹೇಳ್ತಾರೆ ಚೇಸ್ಮಾಲ್ ಅಂತ ಕರೀತಾರೆ. ಅಂದ್ರೆ ಚೇಸ್ಮಾ ಎರಡು ಕಡೆ ಏನು ಮಿರರ್ ಇಮೇಜ್ ಅಥವಾ ಏನು ಪ್ಯಾರಲಲ್ ಇದು ಕಾಣುತ್ತದಲ್ಲ, ಆ ರೀತಿಯಲ್ಲಿ ಏನಾಗುತ್ತೆ ಇದಕ್ಕೆ ಎರಡು ಸಮಾನಾಂತರವಾದಂತಹ ಹೋಲ್ ಅಥವಾ ತೂತುಗಳು ಬರೋದ್ರಿಂದ ಇದಕ್ಕೆ ಚೇಸ್ಮಾ ಹೋಲ್ ಅಂತ ಕರೀತಾರೆ ಕೆಲವೊಂದು ಭಾಗದಲ್ಲಿ. ಸೊ ಇದು ಒಂದು ಅದರದ್ದು ಸಿಂಪ್ಟಮ್ ಲಕ್ಷಣ. ಇದು ಲಕ್ಷಣ. ಈ ತರದ ಒಂದು ಚಿಹ್ನೆಗಳು ಕಾಣ್ತಾವ ಅಂದ್ರೆ ಇದಕ್ಕೆ ಇದು ಸ್ಪೋಡಾಪ್ಟರ್ ಅಥವಾ ಏನ್ ತಂಬಾಕಿನ ಕೀಡೆ ಅಂತಾನೆ ರೈತರು ಖಂಡಿತವಾಗಿ ನಿರ್ಧಾರ ಮಾಡ್ಕೋಬಹುದು. ಇಂಥ ಒಂದು ಕೀಡೆಯನ್ನ ಅಥವಾ ಇಂಥ ಒಂದು ರೋಗವನ್ನು ತಡೆಗಟ್ಟಲಿಕ್ಕೆ ಈ ಕೀಟವನ್ನು ನಾವು ದೂರ ಮಾಡಲಿಕ್ಕೆ ಏನು ಪರಿಹಾರ ಕ್ರಮಗಳು? ಖಂಡಿತ, ಇದು ನಾನು ಹೇಳ್ದಂಗೆ ಇದು ಒಂದು ಪ್ರಮುಖವಾದಂತ ಕೀಟ ಇದು. ಸೊ ಇದು ಏನಂತಂದ್ರೆ ಎಲೆಯನ್ನ ತಿಂದು ಸಂಪೂರ್ಣ ಹಾನಿ ಮಾಡೋದ್ರಿಂದ ಇದಕ್ಕೆ ಹಲವಾರು ಮೆಥಡ್ಸ್ ಅದಾವೆ, ಅಂದ್ರೆ ಸಿಂಪಡಣೆ ಅಥವಾ ಇದ್ ಮಾಡತಕ್ಕಂಥವು ಅದಾವೆ. ಒಂದು ಬಳೆ ಬೆಳೆಯನ್ನು ಮಾಡ್ಕೋಬಹುದು, ಅಂದ್ರೆ ಔಡ್ಲ ಹಾಕ್ಬಹುದು, ಔಡ್ಲ ಬರ್ತದಲ್ಲ ಔಡ್ಲ ಬೀಜವನ್ನ ಈಗ ಒಂದು ಎಕರೆ ಬೆಳಿತಾರಪ್ಪ ಅಂತಂದ್ರೆ ಒಂದು 200 ಗ್ರಾಂ ಅಷ್ಟು ಔಡ್ಲ ಬೀಜ ಮಿಕ್ಸ್ ಮಾಡ್ಕೋಬೇಕು. ಅಲ್ಲೆಲ್ಲ ಬೀಳದು ಏನ ಅವರು ಸ್ಪೇಸಿಂಗ್ ಮಾಡ್ಬೇಕಂತಿಲ್ಲ, ಅಂದ್ರೆ ಅಂತರ್ ಬೆಳೆಗೆ ಬೆಳಿಬೇಕಂತಿಲ್ಲ, ಬೀಜವನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕು, ಅಲ್ಲೆಲ್ಲ ಬೀಳ್ತದೆ ಸುಮಾರು 200-250 ಗ್ರಾಂ ಅಷ್ಟೇ ಒಂದು ಎಕರೆ ಶೇಂಗಾದಲ್ಲಿ ಮಿಕ್ಸ್ ಮಾಡಿದ್ರೆ. ಒಂದು 80 ಕೆಜಿ ಬೀಜ ಬಿತ್ತಾರೆ ಅಂದ್ರೆ ಅದಕ್ಕೊಂದು 200-250 ಗ್ರಾಂ ಅಷ್ಟು ಔಡ್ಲ ಬೀಜ ಮಿಕ್ಸ್ ಮಾಡ್ಕೊಂಡ್ ಬಿಟ್ಬಿಟ್ರೆ ಅಲ್ಲೆಲ್ಲ ಹುಟ್ಕೊಂತದ. ಇದು ಏನಾಗುತ್ತೆ ಒಂದು ಆಕರ್ಷಣೆಯಾಗಿ ಅದಕ್ಕೆ ಬರುತ್ತೆ. ಮತ್ತೆ ಇದಾದ್ಮೇಲೆ ಗುಂಪಾಗಿ ಏನೋ ಮೊಟ್ಟೆ ಇಡುತ್ತೆ ಅಂತ ಹೇಳಿದೆ ನಾನು. ಆ ಗುಂಪಿದಂತ ಮೊಟ್ಟೆಗಳು ಹೊಲದಲ್ಲಿ ಓಡಾಡ್ಬೇಕು ಕರ್ಕೊಂಡಾಗ ಆ ಮೊಟ್ಟೆ ಗುಂಪನ್ನ ಹಾಗೆ ಕಿತ್ಕೊಂಡು ಮಣ್ಣಿನಲ್ಲಿ ಮುಚ್ಚಿ ಬಿಡ್ಬೇಕು ಅಥವಾ ಕೈಯಿಂದ ಕಾಲಿಂದ ಒಂದು ನಾಶಪಡಿಸ್ಬಿಡ್ಬೇಕು. ಅವಾಗ ಏನಾಗುತ್ತೆ, 100 ಮೊಟ್ಟೆನ ನೀವು ನಾಶಪಡಿಸ್ದಂಗಾಗತ್ತೆ. ಅಲ್ಲಿ ಮುಂದೆ ಆ ಸಿಂಪಡಣೆ ಮಾಡ್ತಕ್ಕಂಥದ್ದು ನಮಗೆ ಖರ್ಚು ಕಡಿಮೆ ಆಗುತ್ತೆ. ಇದು ಏನಂದ್ರೆ ಒಂದು ಮೆಕ್ಯಾನಿಕಲ್ ಮೆಥಡ್ ಇದು. ಇದು ನಮ್ಮ ರೈತ ಬಂದವರು ಆಗಿಂದಾಗಿ ಗಮನಿಸ್ತಾ ಇರಬೇಕು. ಇದು ಹೊಲದಾಗ ಹೋಗಿ ಅಲ್ಲೆಲ್ಲ ಓಡಾಡ್ಕಂತ ಇದ್ದಾಗ ಈ ತರ ಗುಂಪು ಮೊಟ್ಟೆಗಳಿದ್ದಾಗ ಈ ಸ್ಪೊಡಾಪ್ಟರ್ ಅಂತಲ್ಲ ತಮಗೆ ಯಾವ ಮೊಟ್ಟೆಗಳ ಗುಂಪು ಕಾಣದ ಒಂದು ಕಿತ್ತ ಅಲ್ಲೇ ಹಾಕ್ಬಿಟ್ಟು ಏನೊಂದು ಗುಂಪು ಇದೆ ಅಂತ ನೋಡ್ಕೊಂಡು ಹೋಗೋದಲ್ಲ, ಆ ಗುಂಪು ಕಂಡ್ರೆ ನಾನು ಅಲ್ಲೇ ಕಿತ್ತು ಚಿವಟಿ ಹಾಕ್ಬಿಡ್ಬೇಕು. ಇದೇನಾದ್ರೆ ಉಗುರು ಹೋಗೋದು, ಆಮೇಲೆ ಕೊಡ್ಲಿ ಹಚ್ಚಬಾರ್ದು ಅಂತ ಹೇಳೋದು ನಾನು. ಒಳ್ಳೆಯ ವಿಷಯ ತಿಳಿಸ್ತಾ ಇದ್ದೆ. ಹಂಗಾಗಿ ಸೊ ಆ ರೀತಿಯಲ್ಲಿ ಏನ್ ಮಾಡ್ಬೇಕಂದ್ರೆ ಅವರು ಒಂದು ಈ ತರ ಅದನ್ನ ಚಿವಟಿ ಹಾಕ್ಬೇಕಾಗತ್ತೆ. ಆಮೇಲೆ ಒಂದು ಸಮೀಕ್ಷೆ ಕೂಡ ತಾವು ಮಾಡಬಹುದು. ಸಮೀಕ್ಷೆ ಏನಂತಂದ್ರೆ ಅದು ಎಷ್ಟು ಪ್ರಮಾಣದಲ್ಲಿ ಇದೆ ತಂಬಾಕಿನ ಕೀಡೆ ಅನ್ನೋದನ್ನ ಮೋಹಕ ಬಲೆಗಳನ್ನ ಹಾಕೋದ್ರಿಂದ, 2-3 ಮೋಹಕ ಬಲೆಗಳನ್ನ ಒಂದು ಎಕರೆಗೆ ಹಾಕೋದ್ರಿಂದ ಅದನ್ನ ಏನಾಗುತ್ತೆ ಎಷ್ಟು ಚಿಟ್ಟೆ ಅಥವಾ ಪತಂಗ ಇದೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಅದು ಎಷ್ಟು ತೀವ್ರತೆ ಇದೆ ನೋಡ್ಕೊಂಡು ಅದು ಐತೆ ಅನ್ನೋದ್ರೆ ಗೊತ್ತಾಗುತ್ತೆ ನಮಗೆ. ನಮ್ಮ ಚಿಟ್ಟೆಗಳಲ್ಲಿ ಬಂದವಪ್ಪ ಅಂದ್ರೆ ಮೋಹಕ ಬಲೆಯಲ್ಲಿ ಬಿದ್ದವಪ್ಪ ಅಂದ್ರೆ ಸೊ ನಮ್ಮಲ್ಲಿ ಏನಿದೆ ಅದರ ಒಂದು ಕೀಟದ ಹಾವಳಿ ನಮ್ಮಲ್ಲಿದೆ ಅಂತ ಗೊತ್ತಾಗುತ್ತೆ. ಇದಕ್ಕೇನಂತ ಸಮೀಕ್ಷೆ ಅಂತ ಕರೀತಾರೆ, ಮಾನಿಟರಿಂಗ್ ಅಥವಾ ಕಣ್ಗಾವಲು ಅಂತ ಕರೀತಾರೆ ಅಥವಾ ಸಮೀಕ್ಷೆ ಅಂತ ಕರೀತಾರೆ. ಅದನ್ನ ನೋಡ್ಕೊಂಡು ಅವರು ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ನೋಡಬಹುದು. ಸೊ ಅಲ್ಲದೇ ದಿನಕ್ಕೊಂದ್ಸರಿ ಅದನ್ನ ಲೂರ್ ಅಂತ ಬರುತ್ತೆ, ಅದನ್ನ ಅಂದ್ರೆ ಅದೇನು ಫೆರಮೋನ್ ಅಂತ ಬರುತ್ತಲ್ಲ ಮೋಹಕ ಬಲೆಯ ಒಂದು ದ್ರಾವಣ ಅಥವಾ ಅದನ್ನ ಚೇಂಜ್ ಮಾಡ್ಬೇಕು, 20 ದಿವಸಕ್ಕೊಂದ್ಸರಿ ಚೇಂಜ್ ಮಾಡ್ಬೇಕು. ಸೊ ಮಾಡ್ಕೊಂಡು ಅದು ಕೀಟಗಳಿದ್ದು ನೋಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನ್ ಮಾಡ್ಬೇಕು ನಿರ್ವಹಣೆ ಕ್ರಮ ಅನುಸರಿಸಬೇಕಾಗತ್ತೆ. ಇನ್ನು ನಿರ್ವಹಣೆ ಕ್ರಮ ಅನುಸರಿಸಬೇಕಾದಲ್ಲಿ ಮೊದಲನೇದಾಗಿ ನಾವು ಶಿಫಾರಸು ಏನ್ ಮಾಡ್ತೇವೆ ಅಂತಂದ್ರೆ NPV ಅಂತ ಬರುತ್ತೆ, ನಂಜಾಣು NPV ನ್ಯೂಕ್ಲಿಯರ್ ಪಾಲಿಡಲ್ ವೈರಸ್ ಅಂತ ಬರುತ್ತೆ. ಆ ಒಂದು ವೈರಸ್ ಸಂಬಂಧಪಟ್ಟಂತ ತಂಬಾಕಿನ ಕೀಡೆ ಸಂಬಂಧಪಟ್ಟದ್ದೇ ಒಂದು ವೈರಸ್ ಇದು ಇದೆ NPV ಇದೆ. ಅದನ್ನ ಏನ್ ಮಾಡ್ಬೋದು ಅವರು ಒಂದು 250 LE ಅಂತ ಹೇಳ್ತೇವೆ ಅಂದ್ರೆ 250 LE ಲಾರ್ವಲ್ ಇಕ್ವಲೆಂಟ್ ಅಂತಂದ್ರೆ ಒಂದು ಎಕರೆಗೆ ಸುಮಾರು 1 ಲೀಟರ್ಗೆ 1 ಮಿಲಿ ಲೀಟರ್ ಹಾಕಿ ಸಿಂಪರಣೆ ಮಾಡಬಹುದು. ಅಂದ್ರೆ ಒಂದು ಎಕರೆಗೆ 100 LE ಬರುತ್ತೆ, ಅದು ಹೆಕ್ಟರಿಗೆ 250 LE ಆದ್ರೆ ಒಂದು ಎಕರೆಗೆ 100 LE ಬರ್ತದೆ ಲಾರ್ವಲ್ ಇಕ್ವಲೆಂಟ್. ಅಂದ್ರೆ ಅವರು ಸಿಂಪರಣೆ ಮಾಡ್ಬೇಕಾದ್ರೆ ಒಂದು ML ಪ್ರತಿ ಲೀಟರ್ ನೀರಿಗೆ 1 ಮಿಲಿ ಲೀಟರ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬಹುದು. ಜೊತೆಗೆ ಅವ್ರ ಏನಾದ್ರೆ ನೀಲಿ ಪುಡಿ ಅಂತ ಬರ್ತ ನೋಡ್ರಿ, ಈಗ ನಾವು ನೀಲಿ ಬಟ್ಟೆಗೆ ಹಾಕ್ತಾವ ಅದನ್ನ ಒಂದು ಹಾಕ್ಬಹುದು, ಒಂದು 1/2 ಮಿಲಿ ಲೀಟರ್ 1 ಲೀಟರ್ ಹಾಕೊಂಡು ಅದನ್ನ ಜೊತೆಗೆ ಮಿಶ್ರಣ ಮಾಡಿ ಹಾಕಿದ್ರೆ ತುಂಬಾ ಪ್ರಯೋಜನ ಆಗುತ್ತೆ. ಇಷ್ಟು ತಾವು ಅವರು ಮಾಡ್ಬೇಕಾಗುತ್ತೆ NPV ಮಾಡ್ಬೇಕಾದ್ರೆ. ಜೊತೆಗೆ ಇನ್ನು ನಮೋರಿಯಾ ರಿಲೇ ಅಂತ ಒಂದು ಬರುತ್ತೆ, ನಿಮೋರಿಯಾ ರಿಲೇ ಅಂತಕ್ಕಂಥ ಒಂದು ಜೈವಿಕ ಔಷಧಿ ಬರುತ್ತೆ, ಅದನ್ನು ಕೂಡ ಅವರು 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಅದನ್ನು ಕೂಡ ಸಿಂಪರಣೆ ಮಾಡ್ಬೋದು. ಇವೆರಡು ಏನಂದ್ರೆ ಜೈವಿಕ ನಿಯಂತ್ರಣ ಕ್ರಮಗಳಿವು. ಆಮೇಲೆ ಇದಾದ್ಮೇಲೆ ವಿಷಪಾಷಣ ಕೂಡ ತಯಾರು ಮಾಡಬಹುದು. ವಿಷಪಾಷಣ ಅಂತಂದ್ರೆ ಯಾವ ರೀತಿಯಾಗಿ? ವಿಷಪಾಷಣ ಅಂತಂದ್ರೆ ಈಗ ಬೆಲ್ಲ, ಅಕ್ಕಿ ತವಡು ಮತ್ತೆ ನೀರು ಇದನ್ನ ಅವರು ಮಾಡ್ಬೇಕಾಗತ್ತೆ. ಅಂದ್ರೆ ಒಂದು ಎಕರೆ ಪ್ರದೇಶಕ್ಕೆ ಶೇಂಗಾ ಮಾಡ್ತಕ್ಕಂಥ ರೈತರಿದ್ರೆ ಒಂದು 20 ಕೆಜಿಯಷ್ಟು ಅಕ್ಕಿ ತವಡು, ಒಂದು 2 ಕೆಜಿಯಷ್ಟು ಬೆಲ್ಲ, ಒಂದು 200 ML ಅಷ್ಟು 150 ಮಿಲಿ ಲೀಟರ್ ಅಷ್ಟು ಮೋನೋಕ್ರೋಟೋಫಾಸ್, ಇವುಗಳನ್ನ ಏನ್ ಮಾಡ್ಬೇಕು, ಮಿಶ್ರಣ ಮಾಡಿ ಸ್ವಲ್ಪ ನೀರಿನ ಜೊತೆ ಮಿಶ್ರಣ ಮಾಡಿ ಒಂದು ರಾತ್ರಿ ಕಳಿಸ್ಬೇಕಂದ್ರ, ಒಂದು ರಾತ್ರಿ ಅಂದ್ರೆ ಕಳಿಸ್ಬೇಕಂದ್ರೆ ಇಡಬೇಕು ನೀರಿನಲ್ಲಿ, ಇಡಬೇಕು ಅದನ್ನ ಬೆಳಗ್ಗೆ ಮರುದಿನ ಸಾಯಂಕಾಲದ ಹೊತ್ತು ಎರಚಬೇಕು. ಸರಿಯಾಗಿ ಮಿಶ್ರಣ ಮಾಡಿ ಕಲಸಿ ಎರಚಬೇಕು. ಯಾಕೆ ಸಾಯಂಕಾಲ ಅಂತಂದ್ರೆ, ಇದು ಏನು ತಂಬಾಕಿನ ಕಡೆ ಇರ್ತಲ್ಲ, ಇದು ನಿಶಾಚರಿ, ಇದು ಅಂದ್ರೆ ಇದು ಸಾಯಂಕಾಲ ಬರ್ತದೆ ತಿನ್ನಕ್ಕೆ, ರಾತ್ರಿ ಹಗಲಿನ ಹೊತ್ತು ಇರುತ್ತೆ ಒಳಗಡೆ ಅವತ್ಕೊಂಡಿರುತ್ತೆ. ಸೊ ಹಂಗಾಗಿ ಸಾಯಂಕಾಲ ಎರಚಿದ್ರೆ ಇದು ಏನಾಗುತ್ತೆ, ಅದು ಚೆನ್ನಾಗಿ ಹತೋಟಿ ಬರುತ್ತೆ. ಸೊ ಅದಾದ್ಮೇಲೆ ಬೇರೆ ಒಂದು ಕೀಟನಾಶಕ ಕೂಡ ಮಾಡಬಹುದು, ಇಮಾಮೆಕ್ಟಿನ್ ಬೆಂಜೋಯಿಟ್ ಅಂತಕ್ಕಂಥ ಒಂದು ಕೀಟನಾಶಕ ಅಥವಾ ಫ್ಲೂ ಬಿಂಡೆಮಿಡ್ ಅಂತಕ್ಕಂಥ ಕೀಟನಾಶಕ, ಇದು ಯಾವ್ದನ್ನಾದ್ರೂ ಒಂದನ್ನ ಅವರು ಸಿಂಪಡಣೆ ಮಾಡಿದ್ರೆ ಒಳ್ಳೆ ಸೂಕ್ತ ಅಂತ ಹೇಳ್ಬೋದು. ಡಾಕ್ಟರ್, ಈಗಾಗಲೇ ತಾವು ತಿಳಿಸಂತೆ ಸಾಮಾನ್ಯವಾಗಿ ನಮ್ಮ ರೈತರನ್ನ ಬಾಧಿಸುವಂತ ಈ ಬೇಸಿಗೆಯ ಶೇಂಗಾ ಬೆಳೆಯಲ್ಲಿ ಬಾಧಿಸುವಂತ ಕೀಟಗಳ ಒಂದು ಆಗಮನ, ಅವುಗಳನ್ನು ಪರಿಹರಿಸುವಂತ ಒಂದು ಕ್ರಮಗಳನ್ನ ಬಹಳ ಸರಳವಾಗಿ ಹೇಳಿದ್ರೆ, ಇನ್ನು ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡುವಂತ ಪದ್ಧತಿ ಕೂಡ ಬಹಳ ಮುಖ್ಯವಾಗಿರ್ತದೆ. ಈ ಬಿತ್ತನೆಯ ಒಂದಿಷ್ಟು ಸಂಕ್ಷಿಪ್ತವಾಗಿ ಈಗ ಇತರ ಒಂದು ಈ ಸಂಕ್ಷಿಪ್ತ ಮಾಹಿತಿ ಅಂತಂದ್ರೆ, ಈ ಸಮಗ್ರ ಕೃಷಿ ಇದರಲ್ಲೇ ಕೀಟ ಪದ್ಧತಿಯಲ್ಲೇ ಏನು ಅನುಸರಿಸ್ಬೇಕಂದ್ರೆ, ರೈತರು ಒಂದು ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡ್ತಕ್ಕಂಥದ್ದು ನಾನು ಆಗಲೇ ತಳಿ ಆಯ್ಕೆ ಹೇಳಿದ್ದೀನಿ. ಇದಲ್ದೇ ಬೇವಿನ ಹಿಂಡಿಯನ್ನ ಒಂದು 2 ಕ್ವಿಂಟಲ್ ಒಂದು ಎಕರೆ ಕೊಡ್ತಕ್ಕಂಥ ಒಂದು ಪದ್ಧತಿ ಆಗಿರ್ಬೋದು. ಆಮೇಲೆ ರಾಸಾಯನಿಕ ಗೊಬ್ಬರಗಳನ್ನ, ಈಗ ಯೂರಿಯಾ ಇರ್ಬೋದು, ಇಂಥವನ್ನ ಏನು ಶಿಫಾರಸು ಮಾಡಿದ್ದೇವೆ ಅಷ್ಟು ಪ್ರಮಾಣದಲ್ಲಿ ಕೊಡಬೇಕು. ರೈತರು ಸುಮ್ಮನೆ ಇನ್ನೊಬ್ಬರು ಹಾಕಿದಂತ ಜಾಸ್ತಿ ಹಾಕತಕ್ಕಂಥದ್ದು ಇದೆಲ್ಲ ಮಾಡಕ್ ಹೋಗ್ಬಾರ್ದು. ಆಮೇಲೆ ಈ ಬೇಸಿಗೆ ಶೇಂಗಾ ಅದವಾಗಿ ನೀರು ಕೊಡಬೇಕು, ಎಲ್ಲ ಯಾವಾಗ ಒಂದ್ಸರಿ ಕೊಡೋದು ಮತ್ತೆ ಬಿಟ್ಟು ಒಂದೊಂದು ಬಹಳ ದಿವಸ ಬಿಟ್ಟು ಕೊಡೋದು ಆ ತರ ಮಾಡಬಾರ್ದು. ಅದವಾಗಿ ನೀರು ಕೊಡಬೇಕಾಗುತ್ತೆ. ಅಂದ್ರೆ ಭೂಮಿಗೆ ನೋಡ್ಕೊಂಡು, ಭೂಮಿಯ ಒಂದು ಲಕ್ಷಣ ನೋಡ್ಕೊಂಡು ಕೊಡಬೇಕಾಗುತ್ತೆ. ಮತ್ತೆ ಇದಲ್ದೇನೆ ಯಾವುದೇ ಒಂದು ಕೀಟ ಏನು ಬಂದಾಗ ತಜ್ಞರನ್ನು ಸಂಪರ್ಕ ಮಾಡಬೇಕಾಗುತ್ತೆ. ಪ್ರಾಥಮಿಕವಾಗಿ ನಮ್ಮ ರೈತ ಬಂದು ಅನುಸರಿಸಬೇಕಾದಂತ ಬಹಳ ಮುಖ್ಯವಾದಂಥದ್ದು. ಇದು ತಮಗೆ ಗೊತ್ತಾದ್ರೆ ಮಾಡಲಿ, ಇಲ್ಲಾಂತಂದ್ರೆ ನೇರವಾಗಿ ಆ ಬಾಧೆಗೊಂಡಂತ ಗಿಡದ ಲಕ್ಷಣ ಅದು ಗಿಡ ಇರ್ತಕ್ಕಂಥ ಗಿಡಗಳನ್ನು ತಗೊಂಡು ಹೋಗಿ ಅವರು ತಜ್ಞರ ಸಂಪರ್ಕ ಮಾಡಿದ್ರೆ ಅವ್ರಿಗೆ ಏನಾಗುತ್ತೆ, ಒಂದು ಸೂಕ್ತವಾದಂಥ ಪರಿಹಾರ ಸಿಗುತ್ತೆ. ಹಾಗಾಗಿ ರೈತರು ಇವೆಲ್ಲ ನಾನು ಹೇಳಿದಂಥ ಎಲ್ಲ ಕ್ರಮಗಳನ್ನು ಈ ಒಂದು ಬೆಳೆಯಲ್ಲಿ ಅನುಸರಿಸಿದ್ರೆ ಒಂದು ಸೂಕ್ತವಾದಂಥ ನಿರ್ವಹಣೆಯನ್ನು ಮಾಡಿ ಖರ್ಚನ್ನು ಕಡಿಮೆ ಮಾಡಿ ನಿವ್ವಳ ಆದಾಯನ್ನು ಪಡೆದು ರೈತರು ಒಂದು ಅಭಿವೃದ್ಧಿ ಪಡಿಸ್ಬೋದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರೆ. ತಾವು ತಜ್ಞರನ್ನ ಸಂಪರ್ಕ ಮಾಡಬೇಕು. ಇಂಥ ಸಂದರ್ಭದಲ್ಲಿ ನಮ್ಮ ರೈತ ಬಂಧುವರು ತಕ್ಷಣವೇ ನಮಗೆ ನೆನಪಾಗೋದು ಕೀಟಶಾಸ್ತ್ರಜ್ಞರು. ಹಾಗಾದ್ರೆ ಆರಂಭಿಕವಾಗಿ ಹನುಮಂತಪ್ಪ ಶ್ರೀಹರಿಯವರನ್ನ ಸಂಪರ್ಕ ಮಾಡಿ ಒಂದಷ್ಟು ಮಾಹಿತಿಯನ್ನ ಪಡಬೇಕು ಅನ್ನುವಂತ ರೈತರಿಗೆ ತಮ್ಮ ದೂರವಾಣಿ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆ? ನನ್ನ ಮೊಬೈಲ್ ಸಂಖ್ಯೆ ತಗೊಳ್ಳಿ, 9986 2 7 7 7 9 3. ರೈತ ಬಂಧುವರು, ಮತ್ತೊಮ್ಮೆ ಡಾಕ್ಟರ್ ಹನುಮಂತಪ್ಪ ಶ್ರೀಹರಿಯವರ ಮೊಬೈಲ್ ಸಂಖ್ಯೆಯನ್ನು ಗಮನಿಸಿ, 9986 2 7 7 7 9 3. ಡಾಕ್ಟರ್, ಈವರೆಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ನಮ್ಮ ರೈತ ಬಂಧುವರಿಗೆ. ಹಾಗಾಗಿ ಈ ಸರಳ ಮತ್ತು ಸುಲಭ ವಿಧಾನಗಳನ್ನು ಆರಂಭಿಕವಾಗಿ ಕೀಟ ಬಂದ ನಂತರ ಯೋಚನೆ ಮಾಡೋದಕ್ಕಿಂತ ಬರುವ ಮುನ್ನ ಸಂಕೇತಗಳು ಸೂಚನೆ ಕಂಡು ಬಂದಂಥ ಸಂದರ್ಭದಲ್ಲಿ ಸರಳವಾದಂಥ, ಸುಲಭವಾದಂಥ, ಅತಿ ಕಡಿಮೆ ವೆಚ್ಚದ ಈ ಸುಧಾರಣೆ ಕ್ರಮಗಳನ್ನು ಅಥವಾ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿ ಖರ್ಚಿನ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡು ಆದಾಯದ ಪ್ರಮಾಣ ಅಂದರೆ ಇಳುವರಿ ಪ್ರಮಾಣವನ್ನು ಹೆಚ್ಚು ಪಡೆಯಲಿ ನಮ್ಮ ರೈತ ಬಂಧುವರನ್ನು ಹಿತದೃಷ್ಟಿಯಿಂದ ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ರೈತ ಬಂಧುವರಿಗೆ ತಿಳಿಸಲಿಕ್ಕೆ ಸಾಧ್ಯವಾಯಿತು. ತಾವು ಕೂಡ ಅಷ್ಟೇ ಪರಿಪೂರ್ಣವಾಗಿ ನಮ್ಮ ರೈತ ಬಾಂಧವರಿಗೆ ಸಮರ್ಥವಾದಂಥ ವಿಚಾರಗಳನ್ನು ತಿಳಿಸಿದ್ದೀರಿ. ಈ ಎಲ್ಲ ಅಂಶಗಳನ್ನು ಪಡೆದುಕೊಂಡಂಥ ರೈತರು ಅತಿ ಹೆಚ್ಚಿನ ಇಳುವರಿ ಆದಾಯವನ್ನು ಕೂಡ ಗಳಿಸುವಂತಾಗಲಿ ಅನ್ನುವಂಥ ಕೋರಿಕೆಯೊಂದಿಗೆ ರೈತ ಬಾಂಧವರೇ ತಮಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಕೆಲವರು ಇಂದಿನ ಕಿಸಾನ್ ಮಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೀಟ ತಜ್ಞರಾದಂತಹ ಹನುಮಂತಪ್ಪ ಶ್ರೀಹರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಬಿ ಪ್ರಸಾದ್. ಅಧಿಕ ಸಾಂದ್ರತೆ ಬೇಸಾಯ ಅಂತಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಹೆಚ್ಚಿನ ಸಸ್ಯಗಳನ್ನ ಕೂಡಿಸುವಂಥದ್ದು. ಅಧಿಕ ಸಸ್ಯಗಳ ಸಂಖ್ಯೆ ಅಂತಂದ್ರೆ ಅಧಿಕ ಇಳುವರಿನ ನಾವು ನೋಡಬಹುದು. ಅಧಿಕ ಇಳುವರಿ ಯಾಕೆ ರೈತನಿಗೆ ಬೇಕಾಗುತ್ತೆ ಅಂತಂದ್ರೆ, ಮೊದಲನೇ ಉದಾಹರಣೆ ಅಂತಂದ್ರೆ ಹೆಚ್ಚುತ್ತಿರುವ ಜನಸಂಖ್ಯೆ ಅಂತ ಒಂದು ಹೇಳ್ಬೋದು. ಮತ್ತೆ ಈಗ ಭಾರತ ಅನ್ನೋದು ತೋಟಗಾರಿಕಾ ಬೆಳೆಗಳ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಮತ್ತೆ ರಫ್ತು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪೈಪೋಟಿನ ನಾವು ನೋಡಬಹುದು. ಇವೆಲ್ಲ ಅಂಶಗಳನ್ನ ಗಮನಿಸಿದ್ರೆ ನಾವು ಹಳೆ ಪದ್ಧತಿಗೆ ಹೋಗೋ ಬದಲಾಗಿ ಹೊಸ ಪದ್ಧತಿಯಾದ ಅಧಿಕ ಸಾಂದ್ರತೆ ಬೇಸಾಯವನ್ನ ನಾವು ಅಳವಡಿಕೆ ಮಾಡಿಕೊಂಡ ತೋಟಗಾರಿಕಾ ಬೆಳೆಗಳಲ್ಲಿ ಒಂದು ನಿರ್ದಿಷ್ಟ ಪ್ರದೇಶದಿಂದ ಅಧಿಕ ಉತ್ಪಾದನೆ ಮತ್ತೆ ಇಳುವರಿಯನ್ನ ನಾವು ನೋಡಬಹುದು. ಅಧಿಕ ಸಾಂದ್ರತೆ ಬೇಸಾಯದಿಂದ ಏನಾಗುತ್ತೆ, ನಾವು ಭೂಮಿಯನ್ನ ಸರಿಯಾದ ರೀತಿಯಲ್ಲಿ ನಾವು ಬಳಕೆಯನ್ನ ಮಾಡ್ಕೊಬಹುದು. ಮತ್ತಿನ್ನೊಂದೇನಂತಂದ್ರೆ

ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಕೇಳುಗರೆ, ಈಗ ಕೆಲವು ಪ್ರಕಟಣೆಗಳು. ಹಲೋ ಹಲೋ ಹಲೋ, ಡ್ರೈವ್ ಮಾಡ್ತಾ ಇದ್ದೀರಾ? ಹಲೋ, ಮಾತಾಡಿ, ಪರವಾಗಿಲ್ಲ. ಯಾಕೆ ಸುಮ್ಮನೆ ರಿಸ್ಕ್? ಗಾಡಿನ ಸೈಡಿಗೆ ನಿಲ್ಸಿ ಮತ್ತೆ ಮಾತಾಡಿ. ದ್ವಿಚಕ್ರ ಹಾಗೂ ಮೋಟಾರ್ ವಾಹನಗಳನ್ನು ಚಾಲನೆ ಮಾಡುವಾಗ ಚಾಲಕರು ಮೊಬೈಲ್ ಬಳಸುವುದು ಕಾನೂನಿನ ಉಲ್ಲಂಘನೆ. ವಾಹನ ಚಾಲನೆ ಮಾಡುತ್ತಾ ಮೊಬೈಲ್ ಬಳಸಬೇಡಿ ಎಂಬ ಕಾನೂನು ನಮ್ಮ ಒಳ್ಳೆಯದಕ್ಕೆ.